ರೇಷ್ಮೆ ಒಳಗೆ ನಾವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೊಂಟಿವಿ ಸರ್. ಆಮೇಲೆ ಇದಕ್ಕೆ ನಾವು ಮೊದಲ ರಾಸಾಯನಿಕ ಬೆಳೆಸ್ತಿದ್ದೀವಿ ಸರ್. ಈಗೆಲ್ಲ ನಾವು ರಾಸಾಯನಿಕ ಬಿಟ್ಟು ಇವು ಗೋಕೃಪಾಮೃತ, ವೇಸ್ಟ್ ಡಿಕಾಂಪೋಸ್ಟ್, ಬಯೋಡೈಜಿಸ್ಟ್ ಇವೆಲ್ಲ ನೈಸರ್ಗಿಕ ಕೃಷಿ ಅಂತೇಳಿ ನಾವು ಇದು ಆರ್ಗ್ಯಾನಿಕ್ ಬಿಟ್ಟು ಕೇಸಿಂದ್ರೆ ಇದನ್ನೇ ಮಾಡ್ಕೊಂಡು ಹೊಂಟಿದ್ದೀವಿ ಸರ್ ನಾವು. ಈಗ ಈ ರೇಷ್ಮೆ ಕೃಷಿ ಬಗ್ಗೆ ನೀವು ಆಸಕ್ತಿ ತಾಳ್ಬೇಕು ಅಂತಂದ್ರೆ ಅದ್ರೊಳಗೆ ಒಂದು ಸ್ವಲ್ಪ ನಿಮಗೆ ಜ್ಞಾನನೂ ಬೇಕಾಗ್ತದೆ, ಕಲಿಬೇಕಾಗ್ತದೆ. ಯಾಕಂತಂದ್ರೆ ಭಾಳ ಕಾಳಜಿ ಮಾಡಬೇಕಾದ್ರೆ ಹುಳುಗಳನ್ನು ಕಾಳಜಿ ಮಾಡಬೇಕು, ಆಮೇಲೆ ಭಾಳ ಸೂಕ್ಷ್ಮವಾದಂಥ ಒಂದು ಕೆಲಸ ಇರ್ತದೆ. ಇವನ್ನೆಲ್ಲ ನೀವು ಹೆಂಗೆ ಕಲ್ಕೊಂಡ್ರಿ? ಅದೇ ಸರ್, ನಮಗೆ ಮಾಗಣಗೇರಿ ಸರ್, ಗೋಳಗುಂಡ್ ಸರ್ ಇವ್ರ ಆಫೀಸರ್ ಅಂತ ಮಾಹಿತಿ ತೊಗೊಂಡೇವಿ ಸರ್. ಆಮೇಲೆ ನಮ್ಗೆ ಲೋಕೇಶ್ ಪವಾರ್, ಸಚಿನ್ ಪವಾರ್ ಅವ್ರದೇ ಜಾಸ್ತಿ ಮಾಹಿತಿ ಕೊಟ್ರು ಸರ್ ನಮ್ಗೆ. ಅವ್ರ ಮಾಹಿತಿ ಮ್ಯಾಗ ಒಂದು 2 ವರ್ಷ ನಾವು ಅವ್ರ ಬರೆದು ಹೋಗೋದು, ಅವ್ರ ಇದ್ರ ಮ್ಯಾಗ ಇದು ಮಾಡಿದೇವೆ ಸರ್ ಅವ್ರು ಹೇಳ್ದಂಗೆ. ಆಮೇಲೆ ನಮಗೆ ಮಾಹಿತಿ ಆಯ್ತು ಅದ್ರೊಳಗೆ, ನಾವು ಮಾಡ್ಕೊಂಡು ಹೊಂಟಿದ್ದೀವಿ ಸರ್. ಅದ್ರೊಳಗೆ ಚಲೋ ಆದಾಯ ಅನಿಸ್ಯದ ಸರ್ ನಮಗೆ. ಈಗ ನೀವು ಹಿಪ್ಪು ನೇರಳೆ ಯಾವ್ದು ಬೆಳೆದಿರಿ, ಯಾವ್ದು ತಳಿ ಅದ, ಆಮೇಲೆ ಈ ಹುಳುಗಳನ್ನು ಎಲ್ಲಿಂದ ತರ್ತಾ ಇದ್ದೀರಿ, ಹೆಂಗೆ ಒಂದು ಸ್ವಲ್ಪ ಹೇಳ್ತೀರಿ? ಈಗ ಹಿಪ್ಪು ನೇರಳೆ ನಮ್ದು ಎಲ್ಲ ಇರೋದು ಹಿವನ್ ಸರ್, ಹಿವನ್ ತಳಿ ಹಿಪ್ಪು ನೇರಳೆ ನಾಟಿ ಮಾಡಿದ್ವಿ. ಈಗ ಮರಿ ತರೋದು ಮೊದಲು ನಾವು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಚಾಕಿ ಸೆಂಟರ್ ಇಲ್ಲಾರ್ದ ಟೈಮ್ದಾಗ ಸರ್ ನಾವು ಆ ಕಡೆ ಈ ಕಡೆ ಮಟ್ಟೂರು ಹಿಂಗ ಕಿರಣಗೇರಿ ಆ ಕಡೆ ತರಿಸ್ತಿದ್ವಿ ಸರ್. ಈಗೇನದ ಇಲ್ಲಿ ನಮ್ಮ ತಾಲೂಕಲ್ಲಿ ಚಾಕಿ ಆಗಿಂತ ಇಲ್ಲಿ ಸಚಿನ್ ಪವಾರ್ ಅವ್ರ ಹತ್ರ ತರತಿದ್ವಿ ಸರ್. ಅಲ್ಲಿದ ಚಾಕಿನೂ ಚಲೋ ಬರ್ತೈತೆ ಸರ್, ಅದು ಅದನ್ನೇ ಮಾಡ್ಕೋತ ಹೊಂಟಿವಿ ಸರ್. ಈಗ ಈಗ ಅಲ್ಲೇನೋ ಬೈ ಚಾನ್ಸ್ ನಮಗೆ ಮರಿ ಸಿಗ್ಲಿಕ್ಕಪ್ಪ ಅಂದ್ರೆ ಎಲ್ಲರೂ ಬೇರೆ ಕಡೆ ತರಿಸ್ತೀವಿ ಸರ್ ಒಂದೊಂದು ಬೆಳೆ. ಅದು ಅವ್ರದ್ದು ಚಾಕಿನೂ ಚಲೋ ಕೊಡತ್ತಾರ ಸರ್ ನಮ್ಗಳ, ಅವ್ರಿಂತ್ರ ನಾವು ಚಲೋ ರೇಷ್ಮೆ ತೆಗೆಯಾಕತ್ತೀವಿ ಸರ್. ಈಗ ಇದು ಹೆಂಗೆ ನೀವು ಸಾಕಾಣಿಕೆ ಅಂತಂದ್ರೆ ಹುಳು ಸಾಕಾಣಿಕೆ ಅಂತಂದ್ರೆ ಹೆಂಗೆ ಶುರು ಆಗ್ತದೆ, ಮತ್ತು ಎಲ್ಲಿ ತನಕ ಇದು ಇದರ ಟೈಮ್ ಏನಿರ್ತದೆ, ಎಷ್ಟು ಟೈಮ್ದೊಳಗೆ ನಾವು ಎಲ್ಲ ಕೆಲಸಗಳನ್ನು ಮಾಡಬೇಕಾಗ್ತದೆ, ಹಂತಗಳು ಏನಿರ್ತವೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಿ? ಹಾಂ ಸರ್, ಇದು ಅಂದ್ರೆ ನಮ್ದು ಒಂಥರ ಕೂಸಿನ ಜಾಪನ್ ಮಾಡ್ದಂಗೆ ಮಾಡ್ಬೇಕ್ರಿ ನಾವು. ರೇಷ್ಮೆ ಮಾಡೋದಪ್ಪ ಅಂತಂದ್ರೆ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಇದು ರೇಷ್ಮೆ ರೀ. ಆಸಕ್ತಿ ಇದ್ದಂಥ ರೈತರು ರೇಷ್ಮೆ ಒಳಗೆ ತುಂಬ ಲಾಭ ತೊಗೋಬೋದು. ಆದ್ರೆ ಇದ್ರೊಳಗೆ ನಮ್ದು ಏನದ ಬೆಳಗ್ಗೆ ಸಾಯಂಕಾಲ 2 ಟೈಮ್ ಸೊಪ್ಪು ಹಾಕ್ಬೇಕು ಹುಳಕ್ಕೆ ರೀ. ಹುಳ ನಮಗೆ ಈಗ ಚಾಕಿ ಮೊಟ್ಟೆಯಿಂದ ಗೂಡಿನವರೆಗೆ ಅಂತಂದ್ರೆ ರೀ, ನಮಗೆ ಮೊಟ್ಟೆಯಿಂದ ಗೂಡಿನವರೆಗೆ ಅಂದ್ರೆ 2ನೇ ಜ್ವರಕ್ಕೆ ಹುಳ ಕುಂತಾಗ ಮರಿ ಕೊಡ್ತಾರೆ ನಮಗೆ. ಜ್ವರ ಅಂದ್ರೆ ಪರಿ ಬಿಡ್ತೈತೆ ರೀ ಅದು. ಆ ಲೆಕ್ಕದ ಮ್ಯಾಗ ನಮ್ಗೆ 2ನೇ ಪರಿ ಕುಂತಾಗ ಮರಿ ಕೊಡ್ತಾರೆ. ನಾವು ಅದನ್ನು 2ನೇ ಪರಿ ಅಂತರ ಅದಕ್ಕೆ ಟೈಮಿಂಗ್ ಇರ್ತದೆ ಸರ್, 24 ತಾಸು 2ನೇ ಪರಿ ಪಾಸ್ ಆಗ್ಬೇಕಾದ್ರೆ 24 ತಾಸು ತಗೋತದೆ. 3ನೇ ಪರಿ ಪಾಸ್ ಆಗ್ಬೇಕಾದ್ರೆ 36 ತಾಸು ತಗೋತದೆ ರೀ. 4ನೇ ಪರಿ ಪಾಸ್ ಆಗ್ಬೇಕಂದ್ರೆ 48 ತಾಸು ತಗೋತದೆ. ಅಂದ್ರೆ ಇವಕ್ಕೆ ಒಂದೊಂದು ಇದು ಅದಾವ ಸರ್. ಏನ್ರಿ ಈಗ 2ನೇ ಪರಿಲಿಂತ್ರ 3ನೇ ಪರಿಗೆ ಹೋಗ್ಬೇಕಾದ್ರೆ 7ರಿಂದ 8 ಮೇವ್ ತಗೋತದೆ ಸರ್. 4 ದಿನದ ಒಂದು ಇದು ಇರುತ್ತೆ ಸರ್. ಅದಾದ್ಮೇಲೆ 24 ತಾಸು 36 ತಾಸು ಟೈಮ್ ತಗೋತದೆ ಸರ್ 3ನೇ ಜ್ವರ ಹೇಳ್ಬೇಕಂದ್ರೆ. ಅದಾದ್ಮೇಲೆ 4ನೇ ಜ್ವರಕ್ಕೆ ಕೂಡ್ಬೇಕಂದ್ರೂ ಅಷ್ಟೇ ಸರ್, 7ರಿಂದ 8 ಮೇವ್ ತಗೋತದ್ರಿ. ಅವಾಗ ಜ್ವರಕ್ಕೆ ಕುಂದಿರ್ತದ್ರಿ. ಜ್ವರಕ್ಕೆ ಕುಂತಂದಾಗ ನಾವು 2 ದಿವಸ 48 ತಾಸು ಟೈಮ್ ತಗೋತದ್ರಿ. ಅದಾದ್ಮೇಲೆ ಮುಂದೆ 7 ದಿವಸ ಮೇವ್ ತಗೋತದೆ ಸರ್. 7 ದಿವಸ ಆದಮೇಲೆ ಅದು ಹುಳ ಹಣ್ಣಾಗಿ ಗೂಡಿಗೆ ಬರುತ್ತೆ ಸರ್. ಅವಾಗ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ಮೊಟ್ಟೆಯಿಂದ ಗೂಡಿನವರೆಗೆ ಅಂತಂದ್ರೆ 1 ತಿಂಗಳ ಕೋರ್ಸ್ ಸರ್. ಇದು 30 ದಿವಸ ಮೊಟ್ಟೆ ಆಗಿ ಗೂಡು ಬರಬೇಕಂದ್ರೆ 30 ದಿವಸ ಸರ್. ನಮ್ಮ ಕಡೆ ಇರೋದು 24ರಿಂದ 25 ದಿವಸ ಇರ್ಬೇಕಂತಂದ್ರೆ 24 ದಿವಸ ಕೆಲಸ ಇರ್ತದ್ರಿ. ಕೆಲಸನೂ ಅಷ್ಟು ನಮಗೆ ಇದು ಮುಂಚೆ ಜರ ನಮಗೆ ವಜ್ ಅನಿಸ್ತೈತೆ ಸರ್ ಕೆಲಸ ರೀ. ಸ್ಟಾರ್ಟಿಂಗ್ ಮಾಡೋ ಟೈಮ್ದಾಗ ಏನಪ್ಪ ರೇಷ್ಮೆ ಕೆಲಸ ಹಂಗೆ ಎಷ್ಟು ವಜ್ ಅನಿಸ್ತದೆ ಏನಂತಿದ್ವಿ. ಈಗ ನಾವು ಅದಕ್ಕೆ ಹೊಂದ್ಕೊಂಡೇವೆ ರೀ. ಹಿಂಗೆ ಹಾಕಿಸಿದ್ರೆ ನಮ್ಗೆ ಯಾವುದು ವಜ್ ಅನ್ಸಂಗಿಲ್ಲ ರೀ ಕೆಲಸ. ಮುಂಜಾನೆ 1-2 ತಾಸು, ಸಾಯಂಕಾಲ 1-2 ತಾಸು ಮಾಡ್ತೇವೆ ರೀ. ಮಧ್ಯಾಹ್ನ ಟೈಮ್ ಉಳಿದಿದ್ದು ಯಾವ್ದಾರು ಕೆಲಸ ಮಾಡ್ಕೋತೀವಿ. ಒಂದು ಲೆಕ್ಕದಾಗ ನೋಡಿದ್ರೆ ಉಳ್ಕಿದ ಬೆಳೆಗೆ ಹೋಲಿಸಿದ್ರೆ ನಮ್ಮ ರೇಷ್ಮೆ ಬೆಳೆ ಭಾಳ ಒಳ್ಳೇದು ಸರ್. ಈಗ ಕಾಳಜಿ ಮಾಡಬೇಕು, ಸೂಕ್ಷ್ಮ ಇರ್ತದೆ, ಅದಕ್ಕೆ ಮೇವು ಕೊಡೋದು ಆಗಲಿ ಅಥವಾ ಅದನ್ನು ನೋಡ್ಕೊಳ್ಳೋದಾಗಲಿ ಹೆಚ್ಚು ಕಡಿಮೆ ಆಯ್ತಪ್ಪ ಅಂತಂದ್ರೆ ಈ ದಿವಸದ ಲೆಕ್ಕ ಅಥವಾ ತಾಸಿನ ಲೆಕ್ಕ ಏನಿರ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಪ್ಪ ಅಂತಂದ್ರೆ ಈ ಮರಿ ಹೊರಗೆ ಬರುವಂಥ ಒಂದು ಸಾಧ್ಯತೆಗಳು ಇರ್ತವೆ. ಇಂಥ ಸಮಯದೊಳಗೆ ನೀವು ಆ ಟೈಮಿನ ಬಗ್ಗೆ ಕಾಳಜಿ ತೊಗೋಬೇಕಾಗ್ತದೆ. ಇವೆಲ್ಲ ಒಂದು ಸ್ವಲ್ಪ ಸೂಕ್ಷ್ಮ ಕೆಲಸ, ಕಷ್ಟದ ಕೆಲಸ ಅಂತ ಅನ್ಸಂಗಿಲ್ಲ, ಮೊದಲು ಅನಿಸ್ತಿತ್ತೆ ನಂದು? ಮೊದಲು ಅನಿಸ್ತಿತ್ತು ಸರ್. ಅಂದ್ರೆ ಒಂದು 3-4 ಬೆಳೆ ತೆಗಿತಾನ ನಮ್ಗೆ ಮಾಹಿತಿ ಇರಲಿಲ್ಲ ಸರ್. ಅವಾಗ ಸ್ವಲ್ಪ ಕಷ್ಟ ಅನಿಸ್ತಿತ್ತು ರೀ. ಆಮೇಲೆ ಮಾಹಿತಿ ಆದ್ಮೇಲೆ ನಾವು ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೊಂಟಿವಿ. ಅವಾಗ ಸ್ವಲ್ಪ ಬೆಳೆನೂ ಫೇಲ್ ಆಗ್ತಿದ್ದು ಸರ್ ನಮ್ಗೆ ಮಾಹಿತಿ ಇರಲ ಟೈಮ್ದಾಗ. ಈಗ ನಾವು ಮಾಹಿತಿ ಆಗಿಂತ್ರ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೊಂಟಿವಿ ಸರ್. ಹಂಗಾಗಿ ಕೇಸಿಂದ್ರೆ ಈಗ ಬೆಳೆದು ಎಲ್ಲ ಸಕ್ಸಸ್ ಹೊಂಟದ್ರಿ. ಆಮೇಲೆ ನಾವು ಸಕ್ಸಸ್ ಆಗಾಕತ್ರಿಂತ್ರನೇ ನಮ್ಮದು ಈಗ ನಮ್ಮದು 1 ತಿಂಗಳದ್ದು ಆತ್ಮದಿಂತ್ರ ನಮ್ಮ ಪಟ್ನ ಶೆಟ್ಟಿ ಸರ್ ಅಂತ ಹೇಳಿದಾರೆ, ಎಂ ಬಿ ಪಟ್ನ ಶೆಟ್ಟಿ ಸರ್ ಅಂತ ಅವರು ಬಂದು ನಮ್ದು ಇದು ಮಾಡಿ ನಮ್ದು 1 ತಿಂಗಳದ್ದು ಇಲ್ಲಿ ಬೆಳೆ ಪ್ರಾತ್ಯಕ್ಷತೆ ಮಾಡಿ ನಮ್ಗೆ ತಾಲೂಕು ಮಟ್ಟದ್ದು ಮತ್ತು ಜಿಲ್ಲಾ ಮಟ್ಟದ್ದು ಪ್ರಶಸ್ತಿ ಇದು ಮಾಡಿದ್ರು ಸರ್ ನಾವು ಗೂಡಿಂದ ಇಳುವರಿ ಇದ್ರ ಮೇಲೆ. ಆಮೇಲೆ ನಮ್ಮ ರೇಷ್ಮೆ ಇಲಾಖೆ ಅಂತರನು ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ್ದು ಪ್ರಶಸ್ತಿ ಬಂದವ ಸರ್ ನಮಗೆ. ಆಮೇಲೆ ನಮ್ದು ಏನದಂದ್ರಿ ಸೈಜ್ ಪದ್ಧತಿ ಅಂದ್ರೆ ನಮ್ದು ಹಳಿ ಪದ್ಧತಿ ಸರ್, ಈಗಿಂದ್ರೊಳಗ ಆರು ಎರಡು ಹಚ್ತಾರ ಸರ್, ಆರು ಮೂರು ಹಚ್ತಾರೆ. ಅವಾಗ ನಮ್ ಸರ್ ಏನಂದ್ರಿ ಆರು ಎರಡು ಅವಾಗ ಇದು ಈ ಪದ್ಧತಿ ಇದ್ದಿದ್ದಿಲ್ಲ ಸರ್, ಅವಾಗ ಇನ್ನೂ ಐದು ಮೂರು ಎರಡು ಈ ಲೈನ್ ದಾಗ ಹಚ್ಚಿದ್ರಿ ನಮಗ್ರಿ. ಅದರಿಂದ ನಮ್ಗೆ ಸ್ವಲ್ಪ ಸೊಪ್ಪಿನ ಇಳುವರಿ ಜಾಸ್ತಿ ಬರ್ತದ್ರಿ. ಹಿಂಗಾಗಿ ನಾವು ಒಂದು ಎಕರೆಗೆ ಎರಡೂವರೆ ನೂರು ಲಿಂಕ್ಸ್ ಮೇಯ್ಸ್ತೇವೆ ಸರ್. ನಾವು ಎರಡೂವರೆ ನೂರು ಲಿಂಕ್ಸ್ ಮೇಯಿಸಿದ್ರೆ ನಮ್ಗೆ ಒಂದು ಎಕರೆಗೆ ಎರಡೂವರೆ ಕ್ವಿಂಟಲ್ ಗೂಡು ಆಗ್ತದೆ ಸರ್. ಎರಡೂವರೆ ಕ್ವಿಂಟಲ್ ಗೂಡು ಆಯ್ತು ಅಂದ್ರೆ ಮಾರ್ಕೆಟ್ ರೇಟ್ ರೇಷ್ ಏನಾಗ್ತದೆ ಸರ್? ನಮ್ದು ಏನೂ ಇಲ್ಲ ಅಂದ್ರೂ ತಿಂಗಳಿಗೆ ಒಂದು 80,000 ರೂಪಾಯಿ ಪಟ್ಟಿ ಕುಂದಿರ್ತದೆ ಸರ್. ಎಲ್ಲ ಖರ್ಚು ತೆಗೆದು ಒಂದು 80,000 ರೂಪಾಯಿ ಪಟ್ಟಿ ಆಗ್ತದೆ ಸರ್. ಅಂದ್ರೆ ಸರಾಸರಿ ಒಂದು ತಿಂಗಳಿಗೆ 80,000 ರೂಪಾಯಿ ಆದಾಯ ಬರ್ತದೆ. ಖರ್ಚು ಗಿರ್ಚು ಎಲ್ಲ ಹೋಗಿ ಎಷ್ಟಾಗುತ್ತೆ? ಎಲ್ಲ ಹೋಗಿ ಸರ್. ಅದು ಅಂದ್ರೆ ಹೋದ ತಿಂಗಳ ಒಂದು ಈಗ ಒಂದ್ 4-5 ಬೆಳೆ ಆಯ್ತು ಸರ್. ಈಗ ರೇಟ್ ಸರ್ 140,000, 130,000 ಹಿಂಗ ಆಗತ್ತೆ ಸರ್. ಅಂದ್ರೆ ರೇಟ್ ಹೆಚ್ಚು ಕಡಿಮೆ ಆದ್ರೂ ನಮ್ಗೆ ಒಂದು 80,000 ರೂಪಾಯಿ ಎಲ್ಲ ಮೇಂಟೆನ್ಸ್ ಹೋಗಿ ಒಂದು 80,000 ರೂಪಾಯಿ ಪೇಮೆಂಟ್ ಬೀಳ್ತದೆ ಸರ್. ಅಂದ್ರೆ ನಿವ್ವಳವಾಗಿ ನಿಮಗೆ ಒಳ್ಳೆ ಆದಾಯ ಬರ್ತದೆ ಅಂತಂದಾಯ್ತು. ಎಲ್ಲಿ ಹೋಗಿ ಮಾರಾಟ ಮಾಡ್ತೀರ ಅದನ್ನ? ಸರ್ ನಾವು ರಾಮನಗರ ಹೋಗ್ತೀವಿ ಸರ್. ಈಗ ಒಂದು 5-6 ತಿಂಗಳಾಯ್ತು ಸರ್. ಇಲ್ಲೇ ಸ್ವಲ್ಪ ರೇಷ್ಮೆ ಮಂಡಿ ಅಂತ ಹೇಳಿ ಒಂದು ಇದು ಬಂದಿದೆ, ಅವ್ರಿಗೆ ಕೊಡ್ತೀವಿ ಸರ್. ಮಾರ್ಕೆಟ್ ನಮ್ಗೆ ರೇಟ್ ಹೊಂದ್ಲಿಕ್ಕಪ್ಪ ಮಾರ್ಕೆಟ್ ರಾಮನಗರ ಹೋಗಿ ಮಾರ್ತೀವಿ ಸರ್. ಬೇರೆ ಮಾರ್ಕೆಟ್ ಇಲ್ಲ ರಾಮನಗರ ಬಿಟ್ಟರೆ ನಮ್ಮ ಲೋಕಲ್ ಮಾರ್ಕೆಟ್ ಈಗ ಸಮೀಪದೊಳಗೆ ಎಲ್ಲೂ ಮಾರ್ಕೆಟ್ ಇಲ್ಲ ಅಂತೀರಿ? ಸಮೀಪದಲ್ಲಿ ಅದಾವ ಸರ್, ಇಲ್ಲಿ ರಾಯಪುರ ಐತೆ ಸರ್, ಆಮೇಲೆ ಸಿರಟ್ಟಿ ಐತೆ ಸರ್. ಅಂದ್ರೆ ರಾಮನಗರದಲ್ಲಿ ಕೊಡೋ ಸ್ಟ್ರೇಟ್ ಇಲ್ಲಿ ಕೊಡಂಗಿಲ್ಲ ಸರ್. ನಾವು ಹಿಂಗಾಕೇಸಿಂದ್ರ ನಾವು ರಾಮನಗರ ನಾವು ಒಂದು 5-6 ಜನ ರೈತರು ಕೂಡ್ಕೊಂಡು ಗಾಡಿ ಮಾಡ್ಕೊಂಡು ನಾವು ರಾಮನಗರ ಹೋಗಿ ಮಾರ್ಕೊಂಡ್ಬರ್ತೀವಿ ಸರ್. ಏನು ಏನು ಕಾರಣ ಅಲ್ಲಿ ಹೆಚ್ಚಿಗೆ ರೇಟ್ ಬರೋದಕ್ಕೆ, ಬೇರೆ ಕಡೆ ರೇಟ್ ಇರಲಾರ್ದಕ್ಕೆ ಏನು ಕಾರಣ ಇರ್ಬೋದು ಅಂತೀರಿ ನೀವು? ಅಂದ್ರೆ ಅಲ್ಲಿ ನೂಲು ಬಿಚ್ಚುವಂಥ ರೀಲರ್ಸ್ಗಳು ಅಲ್ಲಿ ಜಾಸ್ತಿ ಜನ ಅದಾರೆ ಸರ್. ಇಲ್ಲಿ ಎಲ್ಲ ಮಾರ್ಕೆಟಲ್ಲಿ 4-5 ಜನ ಒಬ್ರು ಅಷ್ಟೇ ಇರ್ತಾರೆ ಸರ್. ಹಿಂಗಾಗಿ ಅವ್ರು ಅಂದಷ್ಟು ರೇಟಿಗೆ ನಾವು ಕೊಡ್ಬೇಕಾಗ್ತದ್ರಿ. ಅಲ್ಲಿ ಹೋದಿವಿ ಅಂದ್ರೆ ನಮ್ಗೆ ಸ್ವಲ್ಪ ಅಲ್ಲಿ ಜಾಸ್ತಿ ಜನ ಇರ್ತಾರೆ, ಕಾಂಪಿಟೇಷನ್ ಮಾಡ್ಕೇಸಿದ್ರೆ ಬೇಡ್ತಾರೆ ನಮ್ಮ ಗೂಡು. ಹಿಂಗಾಗಿ ರೇಟ್ ಜಾಸ್ತಿ ಸಿಗ್ತದೆ ಸರ್ ಅಲ್ಲಿ. ಅದಕ್ಕೆ ನಾವು ರಾಮನಗರಕ್ಕೆ ಹೋಗಿ ಮಾರ್ತೀವಿ ಸರ್. ನೀವು ಸುತ್ತಮುತ್ತಲು ಎಷ್ಟು ಜನ ನೀವು ಬೆಳೀತಾ ಇದ್ದೀರಿ ರೇಷ್ಮೆ? ರೇಷ್ಮೆ ಸರ್ ಈಗ ನಾ ಮಾಡೋ ಮುಂದೆ ಇಬ್ಬರೇ ಇದ್ದೇವೆ ಸರ್. ಇಲ್ಲಿ ಲೋಕೇಶ್ ಪವರ್ ಒಬ್ರು, ನಾವೊಬ್ಬ ಇಬ್ಬರೇ ಇದ್ದೇವೆ ಸರ್. ಈಗ ಒಂದು 20-25 ಜನ ಇದೇವೆ ಸರ್ ನಮ್ಮೂರಲ್ಲಿ. ನಾವು ಇನ್ನೂ ಮಾಡಾಕತ್ತೇವೆ ಸರ್, ನಾವು ಅನುಭವದ ಹೇಳಾಕತ್ತೀವಿ ಸರ್. ಆಮೇಲೆ ನಾನು ಇಲ್ಲಿ ಚಲೋ ಮಾಡಾಕತ್ತಿಂತ ನನಗೆ ಆಫೀಸ್ನಾಗ ಒಂದು ವರ್ಷ ವಿಸ್ತರಣೆ ಕಾರ್ಯಕರ್ತರ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿದ್ರು ಸರ್. ಎಲ್ಲ ರೈತರಿಗೆ ಮಾಹಿತಿ ಹೇಳೋದು, ಪೇಪರ್ಸ್ ಕಲೆಕ್ಟ್ ಮಾಡೋದು ಅದು ನಾನೇ ಮಾಡ್ತಿದ್ದೆ ಸರ್. ಈ ಲಾಕ್ಡೌನ್ ಕೋವಿಡ್ ಇದ್ರಿಂತ ಅದು ಬಜೆಟ್ ಅದು ಇಲ್ಲಾರ ಸಂಬಂಧ ತೆಗೆದ್ರು ಸರ್ ನಮಗೆ. ಆದರೂ ನಾವು ಇಲ್ಲೆಲ್ಲ ಲೋಕಲ್ ರೈತರಿಗೆ ಏನು ಮಾಹಿತಿ ಬೇಕು ಅದೆಲ್ಲ ಹೇಳ್ಕೊಂಡು ಮಾಡಿಕೊಂಡು ರೇಷ್ಮೆ ಮಾಡುವಂಥ ರೈತರಿಗೆ ಎಲ್ಲ ಸಲಹೆ ಕೊಟ್ಕೊಂಡು ಹೊಂಟಿವಿ ಸರ್. ಚಲೋ ಆಯ್ತು ಸರ್. ಮನೆಯೊಳಗೆ ಎಷ್ಟು ಜನ ಇದ್ದೀರಿ? ಮತ್ತೇನು ಎಲ್ಲರೂ ಮನೆಯವರು ಹೊಲದೊಳಗೆ ಕೆಲಸ ಮಾಡ್ತಾ ಇದ್ದೀರಿ? ಹಾಂ ಸರ್, ನಾವು 3 ಜನ ಇದೇವೆ ಸರ್. ನಮ್ಮ ಹೆಣ್ಮಕ್ಳು, ನಮ್ಮ ತಾಯಿಯವರು, ನಾವು 3 ಜನ ಇದೇವೆ ಸರ್. 3 ಜನ ತೋಟದಾಗೆ ಮಾಡ್ತೀವಿ ಸರ್. ಅವಶ್ಯ ಬಿದ್ದಾಗ ಸ್ವಲ್ಪ ಲೇಬರ್ ತೊಗೋತೀವಿ ಸರ್. ಒಂದಿಬ್ಬರು 3 ಜನ ಹೆಣ್ಮಕ್ಳಿಗೆ ತೊಗೋತೀವಿ ಸರ್. ತೊಗೊಂಡು ಒಂದು ಬೆಳಿಗ್ಗೆ ಒಂದು 10,000 ರೂಪಾಯಿ ಲೇಬರ್ ಪೇಮೆಂಟ್ ಆಗ್ತದೆ ಸರ್. ಎಲ್ಲ ಶೆಡ್ ಖಾಲಿ ಮಾಡೋದು ಬಂತು, ಎಲ್ಲ ಬಂತು, ಅಷ್ಟು ಮಾಡ್ತೀವಿ ಸರ್. ಏನು ರೇಷ್ಮೆ ಬೆಳಿಬೇಕಾದ್ರೆ ಮತ್ತು ಸವಾಲುಗಳು ಏನದ, ನಿಮ್ಗೆ ಏನು ಚಾಲೆಂಜಸ್ ಬರ್ತಾವೆ, ಏನು ಕಷ್ಟಗಳು ಬರ್ತಾವೆ, ಸಮಸ್ಯೆಗಳು ಏನು ಬರ್ತಾವೆ ಅಂತೀರಿ? ಸಮಸ್ಯೆ ಅಂದ್ರೆ ಸರ್ ರೇಷ್ಮೆ ಬೆಳೆಯಕಂದ್ರೆ ಮೂಲ ಸಮಸ್ಯೆ ಅಂತಂದ್ರೆ ನಮ್ಗೆ ರೇಷ್ಮೆ ಶೆಡ್ ಮಾಡ್ಕೊಳ್ಳೋದೇ ಒಂದು ಕಷ್ಟ ಸರ್. ಹಚ್ಚಿದ್ರೆ ಹೊಲದಾಗ ರೇಷ್ಮೆ ಹಚ್ಚಿದ್ರೆ ರೇಷ್ಮೆ ತಾನೇ ಬೆಳೀತದೆ ಸರ್. ಆದ್ರೆ ನಮಗೆ ಇದು ಶೆಡ್ ಮಾಡ್ಕೊಳ್ಳೋದೇ ಒಂದು ಕಷ್ಟ ಸರ್. ಶೆಡ್ಡಿಂದ ಏನು ಒಂದು ಅವಾಗ ಒಂದು ನಾವು ಶೆಡ್ ಮಾಡಾಗ ಒಂದು 120,000 ಬಂದಿತ್ತು ಸರ್ ನಾವು ಟೆಂಪ್ರವರಿ ಶೆಡ್ ಮಾಡಿದಾಗ್ರಿ. ಅವಾಗ ನಾವು ಕೊಯ್ಲಿ ಹಾಕಿ ಮಾಡ್ಕೊಂಡಿದ್ದೆ ಸರ್. ಆಮೇಲೆ ನಮಗೆ ಇಲಾಖೆಯಿಂದ 21,000 ರೂಪಾಯಿ ಸಬ್ಸಿಡಿ ಕೊಟ್ಟಿದ್ರು ಸರ್ ಅದಕ್ಕೆ. ಅದು ಒಂದು ಸ್ವಲ್ಪ ನಮ್ಗೆ ಗಾಳಿದು ಅದು ಇದು ಹಾಕಿಸಿದ್ರೆ ಅದು ಶೆಡ್ ಹಾರಿ ಹೋಯ್ತು ಸರ್. ಹಾರಿ ಹೋಗೋಣ ನಾವು ಮನೆ ಕಟ್ಕೊಂಡೇವ್ರಿ. ನಮ್ಮ ಗೋಳ್ಗುಂಡ್ ಸರ್ ಭಾಳ ಹೆಲ್ಪ್ ಮಾಡಿದ್ರಿ. ಅವಾಗ ನಿನಗೆ ಇಮಿಡಿಯೇಟ್ಲಿ ಬಿಲ್ ಹಾಕಿ ಕೊಡ್ತೀನಿ ಮನೆ ಕಟ್ಕೊ ಅಂತ ಹೇಳ್ಕೇಸಿಂದ್ರೆ ಅವಾಗ ಮನೆ ಕಟ್ಕೊಂಡಿವಿ ಸರ್. ನಾವು ಮನೆ ಕಟ್ಕೊಂಡಿದ್ರೆ ಈಗ ನಮ್ಗೆ ಒಳ್ಳೆ ಆದಾಯ ಬರತ್ತೆ ಸರ್. ರೇಷ್ಮೆದು ಭಾಳ ಚಲೋ ಅನ್ಸಿದ್ರಿ. ಈಗ ಹುಳುಗಳು ಎಂಥ ವಾತಾವರಣ ಬೇಡ್ತಾವ, ಎಂಥ ಉಷ್ಣತೆ ಎಷ್ಟು ಇರಬೇಕಾಗ್ತದೆ, ಇದ್ರ ಬಗ್ಗೆ ಏನಾದರೂ ನಿಮಗೆ ತಿಳ್ಕೊಂಡು ಅದರ ಪ್ರಕಾರ ಮಾಡ್ತಾ ಇದ್ರಿ? ಹ್ಞೂ ಸರ್. ಈಗ ಚಳಿಗಾಲದಾಗ ಒಟ್ಟು ಟೋಟಲಿ ಹೇಳ್ಬೇಕಂದ್ರೆ ಒಟ್ಟು ಒಂದೇ ಮಾತಿನಾಗ ಹೇಳ್ಬೇಕಂದ್ರೆ ಸರ್ ನಾವು ಉಷ್ಣಾಂಶ ತೇವಾಂಶ ಅಂದ್ರೆ ಹ್ಯೂಮಿಡಿಟಿ ನಮಗೆ 60-70 ಇರ್ಬೇಕು ಸರ್. ಟೆಂಪ್ರೇಚರ್ 26-28 ಇದ್ರೆ ನಮಗೆ ಹುಳ ಕರೆಕ್ಟ್ ಟೈಮ್ ಇರ್ತದೆ ಸರ್. ಯಾವುದೇ ಅದು ಬಿಸಿಲು ಇರಲಿ ಚಳಿ ಇರಲಿ ಯಾವ ಟೈಮ್ದಾಗೂ ಅಷ್ಟು ಹ್ಯೂಮಿಡಿಟಿ ಟೆಂಪ್ರೇಚರ್ ನಾವು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಹುಳಕ್ಕೆ ಯಾವುದೂ ರೋಗ ಬರಲ್ಲ, ನಮ್ದು ಬೆಳೆನೂ ಫೇಲ್ ಆಗಲ್ಲ ಸರ್. ಮತ್ತೆ ನೀವು ಹೆಂಗ್ ಮಾಡ್ತಾ ಇದ್ದೀರಿ? ಮತ್ತೆ ಬ್ಯಾಸಿಗೆ ಒಳಗೆ ಹೆಚ್ಚಿಗೆ ಆಗ್ತದೆ ಟೆಂಪ್ರೇಚರ್ ಆ ಟೈಮ್ ಒಳಗೆ ಹೆಂಗ್ ಮಾಡ್ತೀರಿ? ಬ್ಯಾಸಿಗೆ ಒಳಗೆ ನಾವು ಪಾಗರ್ಸ್ ಅದಾವ ಸರ್, ಬಿಲ್ಡಿಂಗ್ನಾಗ ಪಾಗರ್ಸ್ ಹಾಕೊಂಡೇವ್ರಿ. ಆಮೇಲೆ ನಮ್ಮ ಸೋಲಾರ್ ಮೋಟರ್ ಅದಾವ ಸರ್, ಸೋಲಾರ್ ಪ್ಯಾನಲ್ ಅವು ಕುಂದರ್ಸ್ಕೊಂಡೇವ್ರಿ. ಅವ್ರ ಮ್ಯಾಗ ನಾವೇನದ ಶೆಡ್ಡಿಗೆ ಅದು ನೀರು ಹೊಡ್ಕೋತೇವ್ರಿ. ಒಳಗೆಲ್ಲ ತಂಪು ಮಾಡ್ಕೊಂಡು ಅಷ್ಟೇ ಟೆಂಪ್ರೇಚರ್ ಹ್ಯೂಮಿಡಿಟಿ ಕಂಟ್ರೋಲ್ ಮಾಡ್ತೇವೆ ಸರ್. ಚಳಿಗಾಲದಾಗ ನಾನು ಕಿಟಕಿಗೆಲ್ಲ ನಾನು ಡೋರ್ ಹಚ್ಚೀನಿ ಸರ್, ವಿಂಡೋಗಳು ಕುಂದರ್ಸೀನಿ ರೀ, ಪಡ್ಕ ಕುಂದರ್ಸಿ ಮುಚ್ತೀನಿ ರೀ. ಮುಚ್ಚಿಸಿ ಒಳಗೆ ಸ್ವಲ್ಪ ಲೈಟ್ ಗೀಟ ಏನರ ಹಾಕಿ ಹೀಟ್ ಮಾಡ್ತೇವೆ ಸರ್. ಹಿಂಗ್ ಮಾಡ್ಕೊಂಡು ಕರೆಕ್ಟ್ ಆಗಿ ಟೆಂಪರೇಚರ್ ಹ್ಯೂಮಿಡಿಟಿ ಮೇನ್ ಪ್ರಾಬ್ಲಮ್ ಅಂದ್ರೆ ರೇಷ್ಮೆ ಬೆಳೆಯೋದಕ್ಕೆ ಮೇನ್ ಮೂಲತ ಬೇಕಾಗಿದ್ದೆ ಹ್ಯೂಮಿಡಿಟಿ ಟೆಂಪರೇಚರ್ ಎರಡ ಪ್ರಾಬ್ಲಮ್ ಮೇಂಟೈನ್ಸ್ ಮಾಡ್ಬೇಕು ಸರ್. ಅದೊಂದು ಮತ್ತೆ ನಮ್ಮ ತೋಟದಾಗ ಬೆಳೆಯುವಂತ ಸೊಪ್ಪು ಕ್ವಾಲಿಟಿ ಇತ್ತಪ್ಪ ಅಂದ್ರೆ ಯಾವ್ದು ಸಮಸ್ಯೆ ಬರಲ್ಲ ಸರ್ ರೇಷ್ಮೆಗೆ ಅಂತಂದ್. ಹಾ ಸರ್, ಈಗ ನೀವು ಸಾವಯವ ಕೃಷಿ ಮಾಡ್ತಾ ಇದ್ದೀರಿ, ಹಿಪ್ಪುನೇರಳೆಯನ್ನು ಸಾವಯವ ಗೊಬ್ಬರ ಬಳಸಿನೇ ಬೆಳೆಸ್ತಾ ಇದ್ದೀರಿ, ಮತ್ತೆ ಅದಕ್ಕೆ ಔಷಧಿ ಏನು ಹೊಡೆಯಂಗಿಲ್ಲ? ಔಷಧ ಅಂದ್ರೆ ನಾವು ತ್ರಿಪ್ಸ್ ಬಂದ್ರೆ ಅದು ರೋಗರ್ ಒಂದು ಹೊಡಿತೀವಿ ಸರ್, ಅದು ನಮ್ಮ ಆಫೀಸಿನ ತರ ಶಿಫಾರಸು ಮಾಡ್ಯಾರ ಸರ್, ಅದು ಒಂದು ಹೊಡಿತೇವ್ರಿ. ಉಳಿದಿದ್ದು ಬಿಟ್ಟರೆ ನಾವೆಲ್ಲ ಇವನ್ನೇ ಆರ್ಗ್ಯಾನಿಕೇ ಮಾಡ್ತೀವಿ ಸರ್. ಗೋಕೃಪಾಮೃತ ರೀ, ಆಮೇಲೆ ವೇಸ್ಟ್ ಡಿ ಕಾಂಪೋಸ್ಟ್, ಆಮೇಲೆ ಇದು ಪೀಸ್ ಆಯಿಲ್ ಅಂತೇಳಿ ರೆಡಿ ಮಾಡ್ತೀವಿ ರೀ, ಅದನ್ನೇ ಯೂಸ್ ಮಾಡ್ಕೊಂಡೇ ಮಾಡ್ತೀವಿ ಸರ್. ರಾಸಾಯನಿಕ ಯಾವುದು ಹಾಕಂಗಿಲ್ಲ ರೀ ನಾವು. ಈಗ ಹುಳುಗಳಿಗೆ ಮೇವು ಕೊಡೋದಿತ್ತು ಅಂತಂದ್ರೆ ಅದನ್ನ ಯಾವ ರೀತಿ ಸಪ್ಲೈ ಮಾಡ್ತಾ ಇದ್ದೀರಿ, ಯಾವ ರೀತಿ ಕಟ್ ಮಾಡೋದಾಗ್ಲಿ ಅಥವಾ ಅವುಗಳಿಗೆ ಯಾವ ರೀತಿ ಅವುಗಳನ್ನು ಫೀಡ್ ಮಾಡೋದು ಅಂದ್ರೆ ಸೊಪ್ಪು ನಾವು ಇಕ್ವಿಪ್ಮೆಂಟ್ ಎಲ್ಲ ನಮ್ಮ ಇದು ಟ್ರ್ಯಾಕ್ಟರ್ ಅದಾವ ಸರ್, ಟ್ರ್ಯಾಕ್ಟರ್ದಾಗೆ ತೊಗೊಂಬರ್ತೀವಿ ಸರ್. ಲೇಬರ್ ಅಂದ್ರೆ ಜಾಸ್ತಿ ವಜ್ಜಿನೂ ಆಗ್ತದೆ ಸರ್, ಅದು ಲೇಬರು ಕೆಲಸಕ್ಕೆ ಅಷ್ಟು ಹೊತ್ಕೊಂಬರೋದು ಆಗಂಗಿಲ್ಲ ಸರ್. ಟ್ರ್ಯಾಕ್ಟರ್ ಐತೆ ಸರ್ ನಮ್ದು, ಒಂದು 30 HP ಟ್ರ್ಯಾಕ್ಟರ್ ಐತ್ರಿ, ಅದನ್ನು ಯೂಸ್ ಮಾಡಿ ಅದರಲ್ಲಿತ್ತರ ಟ್ರ್ಯಾಕ್ಟರ್ದಾಗ ಹೊತ್ಕೊಂಬಂದು ಹಾಕ್ತೀವಿ ರೀ. ಎರಡು ಟೈಮ್ ಸೊಪ್ಪು ಕೊಡ್ದು ಸರ್, ಬೆಳಗ್ಗೆ ಸಾಯಂಕಾಲ ನಾವೇ ಕೈಲಿ ಹಾಕೋತೀವಿ ರೀ ಸೊಪ್ಪು ರೀ. ಆಮೇಲೆ ಈಗ ನಾವು ಈ ಉಳಿದಿದ್ದು ವೇಸ್ಟೇಜ್ ಆದಂತ ನಾವು ಸಾವಯವ ಮಾಡೋದಂತಂದ್ರೆ ನಮ್ಗೆ ಇದು ಗೊಬ್ಬರನೂ ಜಾಸ್ತಿ ಕೊಣಂಗಿಲ್ಲ ಸರ್. ನಾವು ಈಗ ಉಳಿದಿದ್ದು ಬೆಡ್ ಏನು ಉಳಿದಿರ್ತದೆ ಸರ್, ಆ ಬೆಡ್ನೇ ನಾವು ಹೊರಗೆ ತೆಗೆದೋಗದ ಮೇಲೆ ನಾನು ಚಾಪ್ ಕಟ್ರ್ ತೊಗೊಂದೀನಿ ಸರ್. ಚಾಪ್ ಕಟ್ರದಾಗೆ ಹಾಕಿಸಿದ್ರೆ ಅದನ್ನು ಪೌಡರ್ ಮಾಡ್ತೀನಿ ಸರ್. ಎರಡು ಬೆಳಿಗ್ಗೆ ಒಂದು ಎಕರೆ ಹೊಲಕ್ಕೆ ಆಗಷ್ಟು ಗೊಬ್ಬರ ಬರ್ತದೆ ಸರ್ ನಮ್ಗೆ, ಅದರದೇ ಗೊಬ್ಬರ ಹಾಕಿ ಇದು ಮಾಡ್ತೀವಿ ಸರ್. ನಾವು ಜಾಸ್ತಿ ಗೊಬ್ಬರನ ಹೊರಗಿನ ಗೊಬ್ಬರನೂ ಕೊಣಂಗಿಲ್ಲ ಸರ್ ನಾವು. ಆಮೇಲೆ ರಾಸಾಯನಿಕನೂ ಬಳಸಂಗಿಲ್ಲ ರೀ. ಆಮೇಲೆ ರಾಸಾಯನಿಕ ಬಳಸೋದಕ್ಕೆ ಮತ್ತು ಇದು ಆರ್ಗ್ಯಾನಿಕ್ ಬಳಸೋದಕ್ಕೆ ವ್ಯತ್ಯಾಸ ಏನದ ಅಂತಂದ್ರೆ, ನಂದು ರಾಸಾಯನಿಕ ಗೊಬ್ಬರ ಹಾಕೊಂಬಂದು ರೀ 100 ಲಿಂಕ್ಸಿಗೆ 60-70 ಕೆಜಿ ಅಷ್ಟೇ ಬೆಳಿತೈತೆ ಸರ್. ಈಗ 80-90 ಕೆಜಿ ಬೆಳಿತೀನಿ ಸರ್ ನಾನು 100 ಲಿಂಕ್ಸಿಗೆ. ಇದಕ್ಕೆ ತೂಕನೂ ಜಾಸ್ತಿ ಬರ್ತದೆ ರೀ, ಆಮೇಲೆ ಗೂಡಿನ ಸೈಜು ಜಾಸ್ತಿ ಬರ್ತದೆ, ನಮ್ಗೆ ರೇಟ್ನೂ ಜಾಸ್ತಿ ಸಿಗ್ತದೆ ಸರ್. ಹಿಂಗಾಗಿ ಇದು ರಾಸಾಯನಿಕ ಬೆಳೆಸೋದಕ್ಕೆ ಆರ್ಗ್ಯಾನಿಕ್ಗೆ ಭಾಳ ವ್ಯತ್ಯಾಸ ಐತೆ ಸರ್. ಈಗ ನೀವು ಏನು ರೇಷ್ಮೆ ಹುಳ ಅದಾವಲ್ಲ, ಇವೇನು ಬ್ರೀಡ್ ಯಾವ್ದಾವ, ಏನು ಬಯೋಲ್ಟಾ ಏನ್ ಅದಾವ? ಏನು CSR ಅಂತೇಳಿ ಬಯೋಲ್ಟಾ. ಹಾ ಸರ್, ಬಿಳಿ ಗೂಡೆ ಬೆಳಿತೀವಿ ಸರ್ ನಾವು. ಯಾಕಂದ್ರೆ CB ಕೂಡ ಸ್ವಲ್ಪ ಗೂಡ್ ಮೆತ್ತಗಾಗ್ತದೆ ಸರ್. ನಮ್ಗೆ ಇಲ್ಲಿಂದ ರಾಮನಗರ್ ಹೋಗ್ಬೇಕಂದ್ರೆ ಮಾರ್ಕೆಟ್ಗೆ ಹೋಗೋ ಪ್ರಾಬ್ಲಮ್, ಡಿಸ್ಟೆನ್ಸ್ ಜಾಸ್ತಿ ಆಯ್ತಲ್ಲ ಸರ್, ಗೂಡ್ ತಡಂಗಿಲ್ಲ ರೀ ಅಷ್ಟು ನಮಗೆ. ಹಿಂಗಾಗಿ ನಾವು ಬಿಳಿದೇ ಬೆಳಿತೀವಿ ಸರ್. CSR 22 ಅಂತೇಳಿ ಬಯೋಲ್ಟನ್ ಕೂಡ ಬೆಳಿತೀವಿ ಸರ್. ಅದೇ ಚಲೋ ಅನ್ಸಿದೆ ಸರ್ ನಮ್ಗೆ. ಅಂದ್ರೆ ಕೆಲವೊಬ್ಬರಿಗೆ ಅದು ಇದು ವಜ್ಜ ಅನಿಸ್ತದ ಸರ್, ಆದ್ರೆ ನಮ್ಗೆ ಇಲ್ಲಿ ನಾವು ಉತ್ತರ ಕರ್ನಾಟಕ ಭಾಗದಾಗ ಯಾರು ನಾವು ಹಳದಿ ಗೂಡ್ ಬೆಳೆಯಂಗೇ ಇಲ್ಲ ಸರ್, ಬಿಳಿ ಕೂಡ ಬೆಳಿತೇವೆ ರೀ. ಇಲ್ಲಿ ರೈತರಿಗೆ ನಾವು ಅದಕ್ಕೆ ಹೊಂದ್ಕೊಂಡ್ಬಿಟ್ಟೇವ್ರಿ ನಾವು. ಹ್ಞೂ ಸರ್. ಮತ್ತೆ ಅಲ್ಲಿ ಮಾರ್ಕೆಟ್ನೊಳಗೆ ಯಾವ್ದು ಡಿಮ್ಯಾಂಡ್ ಅದ? ಮಾರ್ಕೆಟ್ನಾಗು ಬಿಳಿ ಕೂಡ ರೇಟ್ ಜಾಸ್ತಿ ಐತೆ ಸರ್. ಇದಕ್ಕದಕ್ಕೆ ಒಂದು 100-150 ರೂಪಾಯಿ ರೇಟ್ ಡಿಫ್ರೆನ್ಸ್ ಆಗ್ತದೆ ಸರ್. CB ಗುಡಿಗೆ ಬಿಳಿ ಗುಡಿಗೆ ಒಂದು 150 ರೂಪಾಯಿ ರೇಟ್ ಡಿಫ್ರೆನ್ಸ್ ಆಗ್ತದೆ ಸರ್. ಇದು ಜಾಸ್ತಿ ಇರ್ತದೆ ಸರ್, ಅದು ಕಡಿಮೆ ಇರ್ತದೆ. ಒಟ್ಟು ಒಂದು ಎಕರೆಗೆ ಒಂದು ಲೆಕ್ಕ ಏನಾಗ್ತದೆ? ಒಂದು ಎಕರೆ ನಾವು ಮಾಡಬೇಕು ಅಂತಂದ್ರೆ ಅದರ ಖರ್ಚು ವೆಚ್ಚಗಳಾಯಿತು, ಆಮೇಲೆ ಅದರಿಂದ ಬರುವಂಥ ಆದಾಯ ಆಯಿತು, ಇಳುವರಿ ಆಯಿತು, ಏನು ಲೆಕ್ಕ ಇರ್ತದೆ? ಖರ್ಚು ಅಂದರೆ ಸರ್ ನಾವು ಈಗ ಟೋಟಲ್ ಆಗಿ ಒಂದು ಬೆಳಿಗ್ಗೆಪ್ಪ ಅಂದ್ರೆ ಒಂದು 30,000 ರೂಪಾಯಿ ಖರ್ಚು ಬರ್ತದೆ ಸರ್. ಲೇಬರ್ ಬಂತು, ಅದರದ್ದು ಶೆಡ್ಡಿಂದು ತೊಳೆದ ಔಷಧ ಬಂತು ರೀ, ಎಲ್ಲ ನಮ್ದು ಹಾಕೋ ಗೊಬ್ಬರದ್ದು ಬಂತು, ಎಲ್ಲ ಬಂತು ರೀ. ಒಂದು ಬೆಳಿಗ್ಗೆ 30,000 ರೂಪಾಯಿ ಮೇಂಟೆನ್ಸ್ ಬರ್ತದೆ ಸರ್. ಅದ್ರೊಳಗೆ ನಾವು ಅಷ್ಟು ಲೇಬರ್ ಮೇಂಟೆನ್ಸ್ ಯಾವಾಗ ಮಾಡಿದ್ರು ಲೇಬರ್ ಇಲ್ಲಾರ್ದಂತ ಈಗಿನ ಇದ್ರೊಳಗೆ ಆಗಂಗಿಲ್ಲ ಸರ್. ಹಂಗಾಕಿಸಿ ನಾವು ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೇವೆ ಸರ್. ನಮ್ಗೆ ಇನ್ನು ನಾನು ಜಾಸ್ತಿನೇ ಹೇಳತ್ತೀನಿ, ಯಾಕಂದ್ರೆ ರೈತರು ಒಬ್ಬೊಬ್ಬರು ಲೇಬರ್ ಮೇಲೆ ಮಾಡ್ತಿರ್ತಾರೆ ಸರ್. ನಾವು ಮನೆಯವ್ರು ಮಾಡ್ತೀವಿ, ನಮ್ಗೆ ಅಷ್ಟು ಖರ್ಚು ಬರೋಂಗಿಲ್ಲ ಸರ್. ಅದು ಒಂದು 20,000 ರೂಪಾಯಿ ಬರ್ತದೆ ಸರ್ ನಮ್ಗೆ ಲೇಬರ್ದು, ಅದು ಕೂಡ್ಕಿಸಿಂದ ಉಳಿದಿದ್ದೆಲ್ಲ ನಾವೇ ಮನೆಯವ್ರು ಮಾಡ್ಕೋತೀವಿ ಸರ್. ಒಳ್ಳೆ ಆದಾಯ ಸರ್ ಇದ್ರೊಳಗೆ ಸರ್. ಈಗ ಮತ್ತೆ ನೀವು ನಿಮ್ಮ ಹಿಪ್ಪನೇರಳೆ ಬೇಸಾಯದೊಳಗೆ ಮಷಿನ್ಗಳನ್ನು ಉಪಯೋಗ ಮಾಡ್ತೀರಿ? ಹಾಂ ಸರ್, ಮಾಡ್ತೀವಿ ಸರ್. ನಂದು ಒಂದು 30 HP ಟ್ರ್ಯಾಕ್ಟರ್ ಐತೆ ಸರ್, ಒಂದು ಚಾಪ್ ಕಟ್ರ್ ಐತೆ ಸರ್, ಒಂದು ಪವರ್ ಟೇಲರ್ ಐತ್ರಿ. ಇವಿಷ್ಟೇ ಎಲ್ಲ ನಾನು ಇದು ಏನು ಮಾಡಿದ್ದೆಲ್ಲ ರೇಷ್ಮೆ ಮೇಲೆ ಮಾಡ್ಕೊಂದಿನಿ ಸರ್ ನಾನು ರೀ. ಹಾಂ ಸರ್, ಮೊದಲು ಏನು ಇದ್ದಿದ್ದಿಲ್ಲ ರೀ ನಮ್ಮದು, ನಾವು ದುಡಿಕ ತಿನ್ನುಕ ಅಷ್ಟು ಒಂದು ಲೆಕ್ಕದಾಗಿದ್ದೇವೆ ಸರ್. ಇದು ರೇಷ್ಮೆ ಅಂತ ನಮ್ಗೆ ಒಳ್ಳೆ ಆದಾಯ ಅನ್ಸತ್ತೆ ಸರ್. ಈಗ ರೇಷ್ಮೆ ಅಂತೂ ಮುಖ್ಯ ಬೆಳೆ ನಿಮ್ಮದು, ಅದ್ರ ಜೊತೆಗೆ ಮತ್ತೆ ಏನೇನು ನೀವು ಬೆಳೀತಾ ಇದ್ದೀರಿ? ಅದ್ರ ಜೊತೆಗೆ ಅಂದ್ರೆ ಈಗ ನಾವು ಸ್ವಲ್ಪ ಜೋಳ ಅದು ಹಾಕೊಂಡಿವಿ ಸರ್. ಒಂದು ಸ್ವಲ್ಪ ಕಾಯಿಪಲ್ಯಕ್ಕೆ ಬದ್ನಿ ಗಿಡ ಟಮಾಟಿ ಮಾಡ್ಕೊಂಡಿವಿ ರೀ ಈಗ ರೀ. ನೆಕ್ಸ್ಟ್ ಸರ್ ಅದನ್ನು ರೇಷ್ಮೆನೇ ಮಾಡ್ಬೇಕು ಅನ್ನೋದೈತೆ ಸರ್. ಆದ್ರೆ ಈಗ ಜೋಳ ಗೋಧಿ ಇತ್ತು ಸರ್, ಗೋಧಿ ತಕೊಂಡು ಈಗ ಸ್ವಲ್ಪ ಕಾಯಿಪಲ್ಯ ಮಾಡಿವ್ ರೀ, ಜೋಳ ಬೆಳೆ ಹತ್ತೀವಿ ರೀ. ಆದ್ರೆ ನಾವು ಈ ಗೊಬ್ಬರ ಪೊಬ್ಬರ ಹೋಗಿದಿಲ್ಲ ರೀ, ಹಿಂಗೆ ಹಾಕಿಸಿ ರಾಸಾಯನಿಕ ಬಿಡತ್ತೀವಲ್ಲ, ಅದಕ್ಕಾಗಿ ಸ್ವಲ್ಪ ಅದಷ್ಟು ಕಾಯಿಪಲ್ಯಕ್ಕೆ ಇರಲಿ ಅನ್ನೋ ಉದ್ದೇಶದಿಂದ ಅದಷ್ಟು ಇಟ್ಕೊಂಡೇವ್ ಸರ್. ನೋಡ್ಬೇಕು ಸರ್ ಈಗ ನೆಕ್ಸ್ಟ್ ಏನು ಅಂದ್ರೆ ಅದು ಇದ್ರ ಜೊತೆ ಸ್ವಲ್ಪ ಕೆಲಸ ಮಾಡಕ್ಕೆ ಅದು ಇದು ಆಗತ್ತೆ ಸರ್. ಹಿಂಗಾಗಿ ಅದು ಮಾಡ್ಬೇಕಂದೇವ್ರಿ, ಅದನ್ನು ರೇಷ್ಮೆನೇ ಮಾಡೋ ಉದ್ದೇಶ ಐತೆ ಸರ್ ನಮ್ದು. ನೀವು ಶ್ರೀಗಂಧ ಕೂಡ ಬೆಳೆದಿದ್ರಿ ಅಂತೇಳಿ ಅನ್ನುವಂತ ವಿಚಾರ ಗೊತ್ತಾಯ್ತು. ಶ್ರೀಗಂಧ ಬೆಳೆದಿದ್ರಿ, ಅದರ ನಂತರ ಅದನ್ನ ತೆಗೆದ್ರಿ ಅನ್ನುವಂತ ಒಂದು ವಿಚಾರ ಕೂಡ ಗೊತ್ತಾಯ್ತು. ಎಷ್ಟು ಬೆಳೆದಿದ್ರಿ ಮತ್ತೆ ಯಾಕೆ ತೆಗೆದ್ರಿ, ಏನಾದರೂ ಹೇಳ್ಬೋದಾ? ಅದು ಬೆಳೆದಿದ್ವಿ ಸರ್, ನಾನು 160 ಹೆಚ್ಚಿದ್ದೆ ಸರ್ ಶ್ರೀಗಂಧದಾಗಿ. ರೀ ರೇಷ್ಮೆ 6x6 ಸಾಲ ಪದ್ಧತಿ ಮಾಡಿ ಮರು ಪದ್ಧತಿ ಒಳಗೆ ರೇಷ್ಮೆ ಹಚ್ಚಿದ್ದೆ ಸರ್ ನಾನು. ಅದರೊಳಗೆ 12x12 ಶ್ರೀಗಂಧ ಹಚ್ಚಿದ್ದೆ ಸರ್ ನಾನು. ಹಚ್ಚಿ ಅದು 3 ವರ್ಷ ತನಕ ಬೆಳೆಸಿದ್ದೆ ಸರ್. ಗಿಡ ಎಲ್ಲ ಟಾಪ್ ಬಂತು ರೀ. ಟಾಪ್ ಬಂದ ಮೇಲೆ ಅದು ಗಿಡ ಹೆಂಗೆ ದೊಡ್ಡದಾಯ್ತು ಹಂಗೆ ನಾನು ರೇಷ್ಮೆ ಬೆಳೆ ಒಣಗಿ ಹೋಯ್ತು ರೀ. ಅದರೊಳಗೆ ಒಣಗಿ ಹೋದ್ಮೇಲೆ ನಾನು ಸ್ವಲ್ಪ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡೋರಿಗೆ ಇನ್ಕ್ವೈರಿ ಮಾಡಿದಾಗ ಏನಂದ್ರೆ, ಬೇರೆ ಗಿಡದ ಸಪೋರ್ಟಿಂಗ್ ಬೇರ್ ಇದ್ರೇ ಶ್ರೀಗಂಧ ಗಂಧ ಆಗ್ತದೆ, ಇರ್ಲಿಕ್ಕಂದ್ರೆ ಆಗಂಗಿಲ್ಲ ಅನ್ನೋ ವಿಚಾರ ಕೇಳಿದೆ ಸರ್ ನಾನು. ಅದು ಕೇಳಿದ್ಮೇಲೆ ಮತ್ತೆ ಅದು ಗಂಧ ಆಗಲ್ಲ ಅಂದ್ರೆ ಅದನ್ನು ಇಟ್ಟು ವೇಸ್ಟ್ ಮಾಡೋದಂಗೆ ಹಾಕೋದು ಅಂದ್ಕೊಂಡು ರೇಷ್ಮೆ ಗಿಡ ತೆಗ್ದೆ ಸರ್ ನಾನು. ಆದರೆ ನನ್ನ ಅನಿಸಿಕೆ ಪ್ರಕಾರ ಅಂದ್ರೆ ಶ್ರೀಗಂಧದ ಜೊತೆ ರೇಷ್ಮೆ ಗಿಡ ಸೂಕ್ತವಾದ ಬೆಳೆ ಅಲ್ಲ ಸರ್. ಅದಕ್ಕೆ ಅದರದೇ ಆದಂತ ಮರ ಪದ್ಧತಿ ಒಳಗಿನ ಗಿಡ ಹಚ್ಚಿದ್ರೆ ಸೂಕ್ತ ಅಂತ ನನ್ನ ಅನಿಸಿಕೆ ಸರ್. ಈಗ ತಾವು ಗೋ ಕೃಪಾಮೃತ ಅದೆಲ್ಲ ಬಳಸ್ತೀನಿ ಅಂತಂದ್ರಿ, ನೀವೇ ತಯಾರು ಮಾಡ್ತಾ ಇದ್ದೀರಿ? ನಾವೇ ತಯಾರು ಮಾಡ್ತೇವೆ ಸರ್, ನಾವೇ ತಯಾರು ಮಾಡಿ ಇಲ್ಲೆಲ್ಲ ಅದಾವ ಸರ್, ಇಲ್ಲಿ ಕಾಣ್ತದೆ ಸರ್ ನಿಮ್ಗೆ. ಗೋ ಕೃಪಾಮೃತ, ಆಮೇಲೆ ವೇಸ್ಟ್ ಡಿಕಂಪೋಸ್ಟ್, ಆಮೇಲೆ ಇದು ಪಿಸ್ ಆಯಿಲ್ ಅಂತೇಳಿ ವೇಸ್ಟೇಜ್ ಮೀನು, ಅದಕ್ಕೆ ಬೆಲ್ಲ ಅದು ಹಾಕೊಂಡು ಅದನ್ನ ತಯಾರು ಮಾಡಿ ಅದನ್ನೇ ಹೊಡಿತೀವಿ ಸರ್, ಹೊಲಕ್ಕೆ ಯೂಸ್ ಮಾಡ್ತೀವಿ ರೀ. ಆಮೇಲೆ ಅದರದ್ದು ರಿಸಲ್ಟು ಚಲೋ ಐತೆ ಸರ್. ಗೋ ಕೃಪಾಮೃತ ಪಿಸ್ ಆಯಿಲ್ದು ರಿಸಲ್ಟು ಭಾಳ ಚಲೋ ಐತೆ ಸರ್. ಹಾಂ ಸರ್, ಈಗ ನಾವು ಯಾವ ಸರ್ಕಾರಿ ಗೊಬ್ಬರ ಎಷ್ಟು ಹಾಕಿದ್ರು ಕಡಿಮೆನೇ ರೀ, ಇದು ಹಾಕೋದ್ರಿಂದ ಭಾಳ ಒಳ್ಳೇದೈತೆ ಸರ್. ಹಿಂಗಾಗಿ ಅದನ್ನೇ ಮಾಡ್ಕೊತ ಹೊಂಟೀವಿ ಸರ್ ನಾವು. ಅಂದರೆ ಇದನ್ನ ಗೋ ಕೃಪಾಮೃತ ತಯಾರು ಮಾಡೋದಕ್ಕಾಗಲಿ ಅಥವಾ ಫಿಶ್ ಇದು ತಯಾರು ಮಾಡೋದಾಗಲಿ ಅಷ್ಟು ಖರ್ಚು ಬರಲಿಕ್ಕಿಲ್ಲಲ್ಲ? ಇಲ್ಲ ಸರ್, ಭಾಳ ಖರ್ಚು ಕಡಿಮೆ ಐತೆ ಸರ್. ಈಗ ನಾವು ಒಂದು ಪೆಂಟಿ ಬೆಲ್ಲ ತೊಗೊಂಡ್ರೆ ನಮ್ಗೆ ಎಷ್ಟು 10 ಕೆಜಿಗೆ 60 ರೂಪಾಯಿ ಬೀಳ್ತದೆ ಸರ್. ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡ್ರೆ 60 ರೂಪಾಯಿ ಕೆಜಿ ಬೀಳ್ತದೆ ಸರ್. 600 ರೂಪಾಯಿ ಒಂದು ಪೆಂಟಿ ಬೆಲ್ಲ ತೊಗೊಂಡ್ ಅಂದ್ರೆ ನಮ್ಗೆ ಒಂದು 1000 ಲೀಟ್ರ್ ಗೋ ಕೃಪಾಮೃತ ರೆಡಿ ಆಗ್ತದೆ ಸರ್. ಅದಕ್ಕೆ ಎಷ್ಟು 20 ಲೀಟ್ರ್ ಮಜ್ಗಿ ಬೇಕು ಸರ್, 1000 ಲೀಟ್ರಿಗೆ ಸರ್. 20 ಲೀಟ್ರ್ ಮಜ್ಗಿ 20 ಕೆಜಿ ಬೆಲ್ಲ ಹಾಕಿದೀವಿ ಅಂದ್ರೆ ನಮ್ಗೆ ಎಷ್ಟು ರೀ, ಇದೊಂದು 400 1000 ರೂಪಾಯಿ ಖರ್ಚು ಬರ್ತದೆ ಸರ್. ನಾವು 1000 ರೂಪಾಯಿ ಖರ್ಚು ಮಾಡಿದೀವಿ ಅಂದ್ರೆ ನಮ್ಗೆ ಒಂದು 2 ಪ್ಯಾಕೆಟ್ ಯೂರಿಯಾ ಡಿ ಎ ಪಿ ಹೋಗದಷ್ಟು ಕೆಲಸ ಕೊಡ್ತದೆ ಸರ್. ಆಮೇಲೆ ನಮ್ಮ ಭೂಮಿ ಫಲವತ್ತತೆ ಉಳ್ಕೋತದೆ ಸರ್, ಜೀವಾಣುಗಳು ಯಾವ ಸಾಯಂಗಿಲ್ಲ. ಹಿಂಗಾಗಿ ನಾವು ಅದನ್ನ ಇದಕ್ಕೆ ನಾವು 1 ಪ್ಯಾಕೆಟ್ ಡಿ ಎ ಪಿ ತೊಗೊಳಕ್ ಹೋರ್ 1400 ರೂಪಾಯಿ ರೇಟ್ ಐತೆ ಸರ್. 1 ಪ್ಯಾಕೆಟ್ ಯೂರಿಯಾ ತೊಗೊಳಕ್ ಹೋರ್ 400 ರೂಪಾಯಿ ರೇಟ್ ಐತೆ ಸರ್. ಇದು ನಮ್ದು ಎರಡು ಕೆಲಸ ಒಂದ್ರಾಗೆ ಮಾಡ್ತೀವಿ ಸರ್. ಪ್ರತಿ ಬೆಳಿಗ್ ನಮ್ಗೆ ಗೊಬ್ಬರದ ಏನಿಲ್ಲ ಅಂದ್ರೆ ನಮ್ಗೆ ಒಂದು 5000 ರೂಪಾಯಿ ಲಾಗೋಡ್ ಬರ್ತೈತೆ ಸರ್. ಪ್ರತಿ ಬೆಳಿಗ್ ಮುಂಚೆ ನಾವು ಹಾಕ್ಬೇಕಾದ್ರೆ ಅಮೋನಿಯಂ ಸಲ್ಫೇಟು, ಸಿಂಗಲ್ ಸೂಪರ್ ಫಾಸ್ಫೇಟು, ಪೊಟ್ಯಾಸು ಹಾಕ್ತಿದ್ದೇವೆ ಸರ್. ಅದು ಪ್ರತಿ ಬೆಳಿಗ್ ಈಗ ಅದು ಕೆಜಿ ವಾರ ಲೆಕ್ಕ ಅಂದ್ರೆ ನಮ್ಗೆ ಒಂದು 5000 ರೂಪಾಯಿ ಖರ್ಚು ಬರ್ತೈತೆ ಸರ್. ಈಗ ನಮ್ದು ಇದು ಒಂದು 1500 ರೂಪಾಯಿದೊಳಗೆ ಆಗ್ತದೆ ಸರ್ ಒಂದು ಬೆಳಿಗ್ಗೆ. 1500 ರೂಪಾಯಿ ಗೊಬ್ಬರ ಹಾಕಿದೀವಿ ಅಂತಂದ್ರೆ ಇದು ಗೋ ಕೃಪಾಮೃತ ಅದು ರೆಡಿ ಮಾಡಿ ಹಾಕಿದ್ರೆ ನಮ್ಗೆ ಒಂದು ಬೆಳೆ ಕಡೆ ಹಾಕತ್ತೆ ಸರ್. ಇದನ್ನೆಲ್ಲ ಎಲ್ಲಿ ಕಲ್ತ್ರಿ ನೀವು ಗೋ ಕೃಪಾಮೃತ ಮಾಡೋದು, ಇಂಥ ಸಾವಯವ ಏನು ತಯಾರಿಕೆಗಳು ಇರ್ತಾವಲ್ಲ ಇವನ್ನ ಎಲ್ಲಿ ಯಾರು ಕಲ್ಸಿದ್ರೆ ನಿಮಗೆ? ನಮ್ಗೆ ಮೂಲತಃ ವೀರೇಶ್ ಮನಗುಳಿ ಅಂತ ಹೇಳಿದಾರೆ ಸರ್. ಅವ್ರು ಎಲ್ಲ ಕಡೆ ನಮ್ಗೆ ಅದೃಷ್ಟು ಕಾಡಿಸಿದ್ದೆ ಸರ್ ಸ್ವಾಮೀಜಿಗಳು. ಅವ್ರ ಇದ್ರೊಳಗೆ ಎಲ್ಲ ನಮ್ಗೆ ಇದು ಕರ್ಕೊಂಡು ಹೋದ ರೀ. ಆಮೇಲೆ MB ಪಟ್ಟಣಶೆಟ್ಟಿ ಸರ್ ನಮ್ಗೆ ಅವ್ರಿಗೆಲ್ಲ ಭೇಟಿ ಮಾಡಿಸಿ ಒಂದು ಫಂಕ್ಷನ್ದಾಗ ಕರ್ಕೊಂಡೋಗಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರು ಸರ್. ಆರ್ಗ್ಯಾನಿಕ್ ಮಾಡೋಕೆ ನಮ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದೆ ಪಟ್ಟಣಶೆಟ್ಟಿ ಸರ್. ಸರ್ ಅವ್ರ ತ್ರೋನೇ ನಾವು ಎಲ್ಲ ಕಡೆ ಎಲ್ಲೆಲ್ಲಿ ಇದು ಅದ ಅಲ್ಲೆಲ್ಲ ನಮ್ಗೆ ನಾವು ಆತ್ಮ ಇದ್ರೊಳಗೆ ನಮಗೆ 3 ವರ್ಷ ಇದು ತೊಗೊಂಡ್ರು ಸರ್ ಸದಸ್ಯದ ಇದು ತೊಗೊಂಡು ನಾವು ಮೀಟಿಂಗ್ ಕರೆಸಿ ನೀವು ಆರ್ಗ್ಯಾನಿಕ್ ಮಾಡ್ಬೇಕನ್ನೋಂಥದ್ದು ಇದು ಮಾಡ್ಕೇಸಿಂದ್ರ ಪಟ್ಟಣಶೆಟ್ಟಿ ಸರ್ ನಮ್ಗೆ ಬಾತಲ್ಲಿ ಕರ್ಕೊಂಡೋಗ್ಯಾರ ಸರ್ ನಮ್ಗೆ. ಮತ್ತು ಕಣ್ಣೀರಿಗೆ ಅಲ್ಲಿ ಸ್ವಾಮೀಜಿ ಅವ್ರ ಇದಕ್ಕೂ ಭೇಟಿ ಮಾಡಿಸಿ ಅಲ್ಲಿ ಎಲ್ಲ ಅವ್ರು ಆರ್ಗ್ಯಾನಿಕ್ ಮಾಡೋದು ಯಾವ್ಯಾವ ಥರ ಮಾಡ್ತಾರೆ ಏನು ಅನ್ನೋದು ಅವರೇ ಕರ್ಕೊಂಡೋಗಿ ನಮ್ಗೆ ಟ್ರೈನಿಂಗ್ ಕೊಡಿಸಿ ಇದು ಮಾಡ್ಕೇಸಿಂದ್ರೆ ಅವ್ರ ತ್ರೋನೇ ನಾವು ಆರ್ಗ್ಯಾನಿಕ್ ಮಾಡೋದು ಇದು ಮಾಡತ್ತೀವಿ ಸರ್. ಈಗ ನಿಮ್ಮ ತೋಟಕ್ಕೆ ನೋಡೋದಕ್ಕೆ ಕಲಿಯೋದಕ್ಕೆ ಬರ್ತಾ ಇದ್ದಾರೆ ಜನ? ಬರ್ತಾರೆ ಸರ್. ಆಲ್ಮೋಸ್ಟ್ ನಮ್ಮ ಬಿಜಾಪುರ ಜಿಲ್ಲಾದವ್ರು ರೇಷ್ಮೆ ಬೆಳೆಗಾರರು ಎಷ್ಟು ಅದಾರ ಎಲ್ಲರೂ ಬಂದು ಹೋಗ್ಯಾರ ಸರ್. ಈಗೂ ಹೊಸ ರೈತರು ಬರ್ತಾರೆ ಸರ್. ನಮ್ಮ ತಾಲೂಕಿಗೆ ಹೋದ್ರೆ ಆಫೀಸ್ನಾಗ ಹೋದ್ರೆ ಅಂದ್ರೆ ತಾಲೂಕು ಆಫೀಸ್ನಾಗ ಹೋದ್ರೆ ಅಂದ್ರೆ ನಮ್ಮ ಗೋಳಗುಂಡ್ ಸರನು ಅಲ್ಲಿ ಹೋಗಿ ಅವ್ರಿಗೆ ಮಾಹಿತಿ ತಗೋರಿ ಅವ್ರು ಭಾಳದಿಂದ ಹತ್ರ ಮಾಡ್ಕೋತ ಬಂದಾರ ಅಂತೇಳಿ ಕಳಿಸ್ತಾರೆ ಸರ್. ಅವರಿಗೆ ಹಚ್ಚೋ ಆಸಕ್ತಿ ಇದ್ದಂತ ರೈತರು ಬಂದು ನೋಡ್ಕೊಂಡು ಹೋದ್ರೆ ಅವ್ರಿಗೆ ಏನು ನಮ್ಗೆ ತಿಳಿದಿದ್ದ ಮಟ್ಟಿಗೆ ಮಾಹಿತಿ ಹೇಳಿ ಕಳಿಸ್ತೀವಿ ಸರ್. ನಮಗೆ ಹೇಳ್ದಂಗೆ ಅವ್ರು ಮಾಡಿನೂ ಸಕ್ಸಸ್ಸು ಆಗ್ಯಾರ ಸರ್, ಒಳ್ಳೆ ಲಾಭನೂ ತೊಗೊಂಡಾರ ಸರ್. ಈಗ ರೇಷ್ಮೆ ಸಲುವಾಗಿ ಸಾಕಷ್ಟು ಡಿಮ್ಯಾಂಡ್ ಅದ ಅಂತೀರಿ ನಮ್ಮ ಸ್ಟೇಟ್ನೊಳಗೆ? ಆಯ್ತು ಸರ್, ನಮ್ಮ ಸ್ಟೇಟ್ನಾಗ ಡಿಮ್ಯಾಂಡ್ ಐತೆ ಸರ್. ಆಮೇಲೆ ನಮ್ಮ ಸ್ಟೇಟಿಗೆ ನಮ್ಮ ಜಿಲ್ಲಾದಾಗೆ ಒಂದು ನಾವು ಇದು ಏನು ಇಲ್ಲಿ ಯಾರ ಮಷಿನ್ ಕುಂದ್ರಸಾಗ್ತಾರೆ ಸರ್, ಇಲ್ಲೇ ಮಾರ್ಕೆಟ್ ಮಾಡ್ಬೇಕನ್ನೋ ಉದ್ದೇಶಕ್ಕೆ. ಆದರೆ ನಮ್ಮ ಕರ್ನಾಟಕದ ರೇಷ್ಮೆಗೆ ಡಿಮ್ಯಾಂಡ್ ಜಾಸ್ತಿನೇ ಅದ ಅಂತ ಸರ್. ಹ್ಞೂ ಸರ್, ಎಲ್ಲ ಕಡೆ. ಆದರೆ ನಮ್ಮ ರಾಮನಗರ ಮಾರ್ಕೆಟ್ಗೆ ಏನಾದರೆ ಎಲ್ಲ ಸ್ಟೇಟದ್ದು ಮಾಲ್ ಬರ್ತದೆ ಸರ್. ಅಲ್ಲಿ ನಮ್ಗೆ ಕೇರಳ ರೀ, ಮಹಾರಾಷ್ಟ್ರ, ತಮಿಳುನಾಡು ಎಲ್ಲ ಕಡೆ ಮಾಲ್ ಬರ್ತದ್ರಿ. ನಮ್ಮ ಕರ್ನಾಟಕ ರೇಷ್ಮೆಗೆ ಬೆಲೆ ಜಾಸ್ತಿ ಐತೆ ಸರ್. ಈಗ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ತೋಟಗಾರಿಕಾ ವಿಶ್ವವಿದ್ಯಾಲಯ ಇರ್ಬೋದು, ಆಮೇಲೆ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ ಅಧಿಕಾರಿಗಳ ಜೊತೆಗೆ, ವಿಜ್ಞಾನಿಗಳ ಜೊತೆಗೆ ನೀವು ಸಂಪರ್ಕದೊಳಗಿದ್ದೀರಿ? ಹಾಂ ಸರ್, ಅದೇ ಸರ್, ಎಲ್ಲ ನಮ್ಗೆ ನಮ್ಮ ತಾಲೂಕು ಆಫೀಸರ್ ಹೇಳ್ತಾರೆ, ಡಿ ಡಿ ಅವರು ಫೋನ್ ಹಚ್ಚಿ ಹೇಳ್ತಾರೆ, ಹಂಗೆ ಏನರ ಇದ್ರೆ ಫಂಕ್ಷನ್ ಕರೀತಾರೆ ಸರ್, ಹೋಗಿ ಮಾತಾಡ್ತೀವಿ, ಅವ್ರ ವಿಜ್ಞಾನಿಗಳು ಏನು ಮಾಹಿತಿ ಹೇಳ್ತಾರೆ ಅದನ್ನು ಕೇಳಿಕೊಂಡು ಅವ್ರು ಹೇಳ್ದಂಗು ಅದನ್ನು ಫಾಲೋಅಪ್ ಮಾಡ್ತೇವೆ ಸರ್. ನಾವು ಒಟ್ಟು ವಿಜ್ಞಾನಿಗಳದು ಇದು ಮಾಡ್ಕೊಂಡೆ ನಾವು ಮಾಡ್ತೇವೆ ಸರ್. ಯಾರಾದರೂ ನಿಮಗೆ ಮಾತಾಡಿಸ್ಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ನನ್ನ ಮೊಬೈಲ್ ನಂಬರ್ ಸರ್ 9591643730. ಆತ್ಮೀಯರೇ, ಈಗ ಏನು ದಾವಲ್ ಮಲ್ಲಿಕ್ ಅವರು ತಮ್ಮ ನಂಬರ್ನ ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9591643730 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ರೇಷ್ಮೆ ಕೃಷಿ ಬಗ್ಗೆ ತಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಮತ್ತು ಅವರ ಹೊಲದೊಳಗೆ ಭಾಳ ಅದ್ಭುತವಾದಂಥ ಒಂದು ಬೆಳೆ ಇದೆ ನಮ್ಮ ಎದುರುಗಡೆ, ಹಿಪ್ಪುನೇರಳೆ, ಭಾಳ ಸುಂದರವಾಗಿ ಆರೋಗ್ಯಪೂರ್ಣವಾದಂಥ ಬೆಳೆ ನಾವು ನೋಡ್ತಾ ಇದ್ದೀವಿ. ನೀವು ಕೂಡ ಈ ಒಂದು ಹೊಲವನ್ನು ಭೇಟಿ ಮಾಡಿ ಹೆಚ್ಚಿನ ವಿಷಯಗಳನ್ನು ಇಲ್ಲಿ ಕಲಿಬೋದಾಗಿದೆ. ಒಳ್ಳೆಯದು ದಾವಲ್ ಮಲ್ಲಿಕ್ ಅವರೇ, ಭಾಳ ಸಂತೋಷ ಆಯಿತು ನಿಮ್ಮ ಜೊತೆಗೆ ಮಾತಾಡಿ, ನಿಮ್ಮ ತೋಟವನ್ನು ನೋಡಿ, ಮತ್ತು ನೀವು ಮಾಡ್ತಾ ಇರುವಂಥ ರೇಷ್ಮೆ ಕೃಷಿಯನ್ನು ಅಗದಿ ಭಾಳ ಆತ್ಮವಿಶ್ವಾಸದಿಂದ ತಾವು ಹೇಳಿದ್ರಿ, ಮತ್ತು ಇದನ್ನು ಮಾಡಿದ್ರೆ ನಮ್ಮ ಕೃಷಿಕರಿಗೆ ಭಾಳ ಒಳ್ಳೇದಾಗ್ತದೆ, ಒಳ್ಳೆಯ ಆದಾಯ ಬರ್ತದೆ. ಶ್ರಮ ಮೊದಲು ಸ್ವಲ್ಪ ಹೆಚ್ಚಿಗೆ ಅನಿಸಿದ್ರು ಸಹಿತ ಬರ್ತಾ ಬರ್ತಾ ಆ ಶ್ರಮ ಕೂಡ ಕಡಿಮೆ ಆಗ್ತದೆ. ಯಾಕಪ್ಪ ಅಂತಂದ್ರೆ ನಮಗೆ ರೂಢಿ ಆದ ಕೂಡಲೇ ಆ ಶ್ರಮ ಕಡಿಮೆ ಅನಿಸ್ತದೆ, ಮತ್ತು ಯಾವಾಗ ನಮಗೆ ಒಳ್ಳೆ ಆದಾಯ ಬರೋದಕ್ಕೆ ಶುರು ಆಗ್ತದೆ ಅವಾಗ ನಮ್ಮ ಚಿಂತೆಗಳು ಸಹಿತ ದೂರ ಆಗ್ತವೆ. ಭಾಳ ಒಳ್ಳೆ ವಿಚಾರಗಳನ್ನು ತಾವು ಇವತ್ತು ನಮ್ಮ ಎಲ್ಲ ರೈತರಿಗೆ ಹೇಳಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಬಸವನ ಬಾಗೇವಾಡಿ ತಾಲೂಕಿನ ನರಸಲಗಿ ಗ್ರಾಮದ ರೈತರಾದ ದಾವಲ್ ಮಲಿಕ್ ಅವರಿಂದ ರೇಷ್ಮೆ ಕೃಷಿ ಕುರಿತು ಅನುಭವ ಕೇಳಿದಿರಿ. ಸಂದರ್ಶಿಸಿದವರು ಡಾ ಸೋಮಶೇಖರ್ ಎಸ್ ರೂಳಿ. ಈಗ ಕೇಳಿ ಅಡವಿ ಸೋಮಾಪುರದ ಚನ್ನವೀರಪ್ಪ ಅಂಗಡಿ ಇವರಿಂದ ಗೀಗಿ ಪದಗಳು. ಸ್ವಾಧೀನ